ಉನ್ನತ ಮಟ್ಟದ ಸಮಿತಿ ರಚನೆ, ಸಚಿವ ಬಿಸಿ ಪಾಟೀಲ್. ರಾಷ್ಟೀಯ ಶಿಕ್ಷಣ ನೀತಿ ಅನ್ವಯ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಕೌಶಲ್ಯಗಳನ್ನು ಕಲಿಸಲು ಆದ್ಯತೆ, ಡಾ ಸಿಎನ್ ಅಶ್ವಥ ನಾರಾಯಣ. ಮತ್ತು ಇಂಧನ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಶೀಘ್ರ ಕ್ರಮ, ಸುನಿಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಹರ ಮಾಟಿ ಹಿ ಕಮಜೋರ್ ಪಡ ಜಾಯಿ ಉಪಜ ಕೈಸೆ ಸೆಹತ್ ಮಂದ ಹೋಗಿ. ಅರೆ ಪಹಲೆ ಐಸಾ ನೀ ಥಾ ಪೂಛನಾ ಅಪನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. ಅರೆ ಪಹಲಿ ವಾಲಿ ಬಾತ್ ಕಹಾ ಪರ್ ಹಮ್ ತೋ ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಔರ್ ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೆ. ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ಎರಡು ವಾರಕ್ಕೆ ಮೂರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವಂತಹ ಜಿಲ್ಲಾ ಕೃಷಿಕರ ತರಬೇತಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಉಪ ಕೃಷಿ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜಿಎಚ್ ಯೋಗೇಶ್ ಅವರು. ಯೋಗೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಗೆಲ್ಲ ಗೊತ್ತೇ ಇದೆ, ಮಣ್ಣಿನ ಫಲವತ್ತತೆಯ ದೃಷ್ಟಿಯಿಂದ ಯಾವುದೇ ಒಂದು ಕೃಷಿ ತ್ಯಾಜ್ಯವನ್ನು ಸಹ ಮಣ್ಣಿಗೆ ಸೇರಿಸೋದರಿಂದ ಈ ಒಂದು ಉಪಕ್ರಮದಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ, ಜೊತೆಗೆ ಅನವಶ್ಯಕವಾಗಿ ಒಬ್ಬ ಕೃಷಿಕ ಗೊಬ್ಬರಕ್ಕಾಗಲಿ ಅಥವಾ ತ್ಯಾಜ್ಯಗಳ ಸಾಗಾಣಿಕೆಗಾಗಲಿ ಮಾಡುವಂತಹ ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ತ್ಯಾಜ್ಯಗಳ ನಿರ್ವಹಣೆ ಇವತ್ತಿನ ಬಹಳ ಮುಖ್ಯವಾದ ಒಂದು ಅಗತ್ಯ ಅಂತಲೇ ಹೇಳ್ಬೋದು. ಈ ತ್ಯಾಜ್ಯಗಳು ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇವೆ. ಅದನ್ನು ಸೂಕ್ತ ರೀತಿಯಲ್ಲಿ ಸಂಸ್ಕರಣೆ ಮಾಡಿದಾಗ ಅದು ಮಣ್ಣಿನಲ್ಲಿ ಕರಗುವಂತಹ ಅವಧಿ ಕಡಿಮೆ ಆಗುತ್ತೆ. ಈ ದೃಷ್ಟಿಯಿಂದ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆ ಹೇಗಾಗಬೇಕು, ಎಲ್ಲಿಂದ ಪ್ರಾರಂಭ ಆಗ್ಬೋದು, ಜೊತೆಗೆ ಎಷ್ಟು ಸುಲಭವಾಗಿ ನಮ್ಮ ಕೃಷಿಕರು ಅವರಿರುವಂತಹ ಭೂಮಿಯಲ್ಲೇ ಇದನ್ನು ಮಾಡಿಕೊಳ್ಬಹುದು ಅಂತ. ನಮಸ್ಕಾರ. ಪ್ರಮುಖವಾಗಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದ್ದು ಒಂದು ವಿಚಾರ, ಈ ಕೃಷಿ ತ್ಯಾಜ್ಯಗಳ ಬಗ್ಗೆ ಯಾಕೆ ಇವತ್ತು ನಾವು ಮಾತನಾಡಬೇಕು ಅಂತಕ್ಕಂಥದ್ದು. ಅದಾದ ಮೇಲೆ ಹೇಗೆ ಮಾಡಬೇಕು, ಯಾವ ರೀತಿ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ತಿಳ್ಕೊಳ್ತವೋಣ. ಯಾಕೆ ಮಾಡಬೇಕು ಅಂತ ಬಂದಾಗ, ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಬಗ್ಗೆ ನಾವೆಲ್ಲರೂ ಸಹಿತ ಸಾಕಷ್ಟು ಸವಿವರವಾಗಿ ಮಾತನಾಡ್ತಾ ಇರ್ತೀವಿ. ಸಾವಯವ ಕೃಷಿಯಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಕೃಷಿಯಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೇಸಾಯದ ಖರ್ಚು ಹೆಚ್ಚಾಗಿಬಿಟ್ಟಿದೆ, ನಮ್ಮ ಉತ್ಪಾದಕತೆ ಏನಾಗಿದೆ, ನಿಂತು ನೀರಾಗಿದೆ, ಹಾಗೆ ಆದಾಯ ಏನಾಗಿದೆ ನಮಗೆ ಕಡಿಮೆ ಆಗ್ತಾ ಬರ್ತಿದೆ. ಹಾಗಾಗಿ ನಾವು ಯಾವ ದಿಕ್ಕಿನಲ್ಲಿ ಮುಂದೆ ಹೋಗಬೇಕು ಅಂತಂದರೆ, ನಮ್ಮ ಬೇಸಾಯದ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು, ನಮ್ಮ ಕೃಷಿಯಲ್ಲಿ ಒಳಸುರುವಿಗಳನ್ನ ಕಡಿಮೆ ಮಾಡ್ಕೋಬೇಕು, ಹಾಗೇನೆ ಲಾಭವನ್ನು ಹೆಚ್ಚು ಮಾಡ್ಕೋಬೇಕು. ಈಗ ಒಳಸುರುವಿಗಳನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ, ಪ್ಲಸ್ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಆಹಾರ ಸುರಕ್ಷಿತವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಾವಯವ ಕೃಷಿಗೆ ಹೋಗ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ, ಸಾವಯವ ಕೃಷಿ ಅಂತಕ್ಕಂಥದ್ದು ಒಂದು ಫ್ಯಾಷನ್ ಆಗ್ತಾ ಇದೆ. ಆ ಫ್ಯಾಷನ್ನಲ್ಲಿ ನಾವು ಮಾರು ಹೋಗ್ಬಿಟ್ಟು ನಾವು ಹೊರಗಡೆಯಿಂದ ಈ ಸಾವಯವ ಗೊಬ್ಬರಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಖರೀದಿ ಮಾಡಿಕೊಂಡು ಇದರಲ್ಲೂ ಸಹಿತ ಬೇಸಾಯದ ಖರ್ಚನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಈ ರೀತಿ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, ಈ ಸಾವಯವ ವಸ್ತುಗಳನ್ನು, ಸಾವಯವ ಉತ್ಪನ್ನಗಳನ್ನು ನಾವೆಲ್ಲಾದರೂ ಮಾರಾಟ ಮಾಡಲಿಕ್ಕೆ ಹೋದರೆ ಹೆಚ್ಚಿನ ಬೆಲೆಗೆ ನಾವು ಮಾರಾಟ ಮಾಡಲಿಕ್ಕೆ ಹೋಗ್ತೇವೆ, ಆವಾಗ ಕೊಂಡುಕೊಳ್ಳುವವರ ಸಂಖ್ಯೆಯೂ ಸಹಿತ ಕಡಿಮೆ ಆಗ್ತದೆ. ಹೆಚ್ಚಿನ ಬೆಲೆಗೆ ಇಟ್ಟಾಗ ಒಂದು ಹಂತದಲ್ಲಿ ಏನಾಗ್ತದೆ, ಈ ನಕಲಿ ಮಾರಾಟಗಾರರು ಈ ರಾಸಾಯನಿಕ ಉತ್ಪನ್ನಗಳನ್ನೇ ತೆಗೆದುಕೊಂಡು ಬಂದು ಅವ್ರಿಗಿಂತ ಕಡಿಮೆ ರೇಟಿಗೆ ಮಾರಾಟ ಮಾಡ್ತೀನಿ ಅಂತಕ್ಕಂತಹ ಒಂದು ಕ್ರಮವನ್ನು ಅನುಸರಿಸಿ ಈ ನಕಲಿ ಯಾವುದು ಇದ್ಯಾವುದು ಅಂತಕ್ಕಂಥದ್ದು ಗ್ರಾಹಕರಿಗೆ ಗುರುತು ಮಾಡೋಕ್ಕಾಗದೆ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ಸಾವಯವ ಕೃಷಿಕರು ಸಹಿತ ಹಿಂದೆ ಬೀಳ್ತಾಯಿದ್ದಾರೆ. ಆದ್ದರಿಂದ ನಾನು ಹೇಳೋದೇನಂತಂದರೆ, ಸಾವಯವ ಕೃಷಿಯಲ್ಲಿ ನಾವು ನಮ್ಮ ಬೇಸಾಯದ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು, ಉತ್ಪಾದಕತೆಯನ್ನು ಹೆಚ್ಚು ಮಾಡ್ಕೋಬೇಕು, ಲಾಭವನ್ನು ಹೆಚ್ಚು ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಾವಯವ ಕೃಷಿ ಪದ್ಧತಿಗಳು ಇರಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇವತ್ತು ಮಾತನಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬೆಳೆ ತ್ಯಾಜ್ಯಗಳು. ಬೆಳೆ ತ್ಯಾಜ್ಯಗಳ ಉತ್ಪಾದನೆ ಹೇಗಾಗ್ತದೆ, ಯಾವ ಯಾವ ಬೆಳೆಗಳಲ್ಲಿ ಹೇಗಿರ್ತದೆ, ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು. ಈಗ ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ನಾವು ತೆಗೆದುಕೊಂಡಾಗ, ನಮ್ಮ ದೇಶದಲ್ಲಿ ಇವತ್ತಿನ ದಿನ ಆಹಾರದ ಉತ್ಪಾದನೆ ಬಂದು 295 million tons ಆಹಾರದ ಉತ್ಪಾದನೆ ಇದೆ. ಅದಕ್ಕೆ ಪೂರಕವಾಗಿ ಬೆಳೆ ತ್ಯಾಜ್ಯಗಳು ಸಹಿತ ಅದರ ಡಬಲ್ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತವೆ. ಅಂದರೆ ಆಲ್ಮೋಸ್ಟ್ 600 million tons ತ್ಯಾಜ್ಯಗಳು ಉತ್ಪತ್ತಿ ಆಗ್ತವೆ. ಆ ತ್ಯಾಜ್ಯಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ನಾವು ಬಳಕೆ ಮಾಡಿದ್ದಾದಲ್ಲಿ ನಮ್ಮ ಬೆಳೆಯನ್ನು ಬೆಳೀಲಿಕ್ಕೆ ಉಪಯೋಗಿಸ್ತಕ್ಕಂತಹ ಪೋಷಕಾಂಶಗಳೇನಿರ್ತವೆ, ಆ ಪೋಷಕಾಂಶಗಳಲ್ಲಿ 60-70% ಪೋಷಕಾಂಶಗಳನ್ನು ಮತ್ತೆ ನಾವು ಭೂಮಿಗೆ ಅದನ್ನು ನಾವು ಭೂಮಿಗೆ ಸೇರಿಸ್ಬೋದು. ಆದರೆ ನಾವು ಇವತ್ತು ಪ್ರಸ್ತುತವಾಗಿ ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ, ನಾವು ಹೆಚ್ಚಾನೆಚ್ಚು ಪ್ರದೇಶಗಳಲ್ಲಿ ತುಂಬ ಸುಲಭವಾಗಿ ನಿರ್ವಹಣೆ ಮಾಡಬೇಕು, ತುಂಬ ಈಸಿಯಾಗಿ ನಾವು ಮಾಡಬೇಕು ಅಂತಂದು ಒಂದು ಬೆಂಕಿ ಕಡ್ಡಿ ಕೀರಿಡೋದ್ರ ಮುಖಾಂತರ ನಾವು ತ್ಯಾಜ್ಯಗಳನ್ನು ಸುಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ಬೋದು ಹಳ್ಳಿಗಳಲ್ಲಿ ಹೋದಾಗ ಈ ರಾಗಿ ಇರ್ಬೋದು ಅಥವಾ ಉರುಳಿ ಇರ್ಬೋದು ರೋಡ್ಗಳ ಮೇಲೆ ಹಾಕಿಬಿಟ್ಟು ಅವರು ಒಕ್ಕಣೆ ಮಾಡ್ತಾ ಇರ್ತಾರೆ. ಆ ರಾಗಿ ಅಥವಾ ಉರುಳಿ ಹಾಕಿದ್ದಾಗ ಯಾವುದೇ ಒಂದು ಬೈಕ್ ಹೋಗಲಿ, ಬೈಕ್ 100% ಒಂದಲ್ಲ ಒಬ್ಬರು ಜಾರಿ ಬೀಳತಕ್ಕಂತಹ ಸಮಸ್ಯೆಗಳು ಎದುರಾಗ್ತವೆ. ನೆಕ್ಸ್ಟು ಒಂದು ಈಗ ವ್ಯಾನ್ಗಳು ಹೋಗ್ತಾ ಇರ್ತವೆ, ಕಾರ್ಗಳು ಹೋಗ್ತಾ ಇರ್ತವೆ, ಅದರ ಹೊಗೆ ಮುಖಾಂತರ ಬರ್ತಕ್ಕಂಥ ಕಿಡಿಗಳು ಏನಾದರೂ ಆ ತ್ಯಾಜ್ಯಗಳ ಮೇಲೆ ಬಿದ್ದಾಗ ಆ ವಾಹನ ಸುಡ್ತಕ್ಕಂಥದ್ದು, ನೆಕ್ಸ್ಟ್ ಬೆಳೆ ಉತ್ಪನ್ನಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತವೆ. ಇದು ರೋಡ್ನಲ್ಲಾದರೆ ನಮ್ಮ ಜಮೀನುಗಳಲ್ಲಿ ಬಂದಾಗ ಇವತ್ತೇನಾಗಿದೆ ಅಂತಂತಂದರೆ, ಎಲ್ಲ ಕಡೆಯೂ ಸಹಿತ ಮೆಕನೈಸೇಷನ್ ಹೆಚ್ಚಾಗಿಬಿಟ್ಟಿದೆ. ಈಗ ಭತ್ತಕ್ಕೆ ಬರಲಿ ಕಂಬೈನ್ ಹಾರ್ವೆಸ್ಟರ್ ಬಂದಿದೆ, ಹಾಗೆಯೇ ಮುಸ್ಕಿನ ಜೋಳಕ್ಕೂ ಕಂಬೈನ್ ಹಾರ್ವೆಸ್ಟರ್ ಬಂದಿದೆ, ತೊಗರಿಗೂ ಕಂಬೈನ್ ಹಾರ್ವೆಸ್ಟರ್ ಬಂದಿದೆ, ಹಾಗೆ ನಮ್ಮ ಸೂರ್ಯಕಾಂತಿಗೂ ಕಂಬೈನ್ ಹಾರ್ವೆಸ್ಟರ್ ಬಂದಿದೆ. ಇವೇನು ಮಾಡ್ತವೆ ಅಂತಂದರೆ, ಈ ಕಂಬೈನ್ ಹಾರ್ವೆಸ್ಟರು ಇಡೀ ಬೆಳೆನಲ್ಲೇ ರನ್ ಆಗ್ತವೆ, ಕಾಳುಗಳನ್ನು ಸಪ್ರೇಟ್ ಮಾಡಿಕೊಂಡು ತ್ಯಾಜ್ಯಗಳನ್ನು ಅಲ್ಲೇ ಬಿಟ್ಟೋಗ್ತವೆ. ಇದರ ನಿರ್ವಹಣೆ ಕಷ್ಟ ಅಂತ ಹೇಳಿಬಿಟ್ಟು ಆ ತ್ಯಾಜ್ಯಗಳನ್ನು ಈಗ ಭತ್ತದ ಹುಲ್ಲನ್ನು ಏನು ಮಾಡ್ತಾರೆ, ರೈತರು ಆರಿಸ್ಕೊಂಡು ಮಾರಾಟ ಮಾಡ್ತಾರೆ. ಇಲ್ಲ ಅಂದರೆ ಕೆಲವೊಬ್ಬರು ಯಾರು ದನ ಕರುಗಳಿದ್ದಾವೆ ಅವರು ಕೂಡಿಟ್ಕೊಂಡು ದನ ಕರುಗಳಿಗೆ ಶೇಖರಣೆ ಮಾಡಿ ಉಪಯೋಗಿಸ್ತಾರೆ. ಆದರೆ 100-70% ಜನ ಸುಡ್ತಕ್ಕಂತಹ ಪ್ರವೃತ್ತಿನ ರೂಢಿಸ್ಕೊಂಡಿದ್ದಾರೆ. ಅದಲ್ಲದೇ ಇವತ್ತೇನಾಗಿದೆ ಅಂತಂತಂದರೆ, ಮನೆಗಳಲ್ಲಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗಿದೆ, ಟ್ರ್ಯಾಕ್ಟರ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ಹಾಗಾಗಿ ಮೇವಿಗೆ ಬಳಕೆ ಮಾಡ್ತಕ್ಕಂಥವ್ರು ತುಂಬಾ ಕಡಿಮೆ ಇದ್ದಾರೆ. ಹಾಗೆ ಇನ್ನು ಹತ್ತಿ ಕಟ್ಟಿಗೆ ಬರ್ತದೆ, ತೊಗರಿ ಕಟ್ಟಿಗೆ ಬರ್ತದೆ, ಹಾಗೆಯೇ ತೆಂಗಿನ ಮೊಟ್ಟೆಗಳು ಬರ್ತವೆ. ಇವನ್ನೆಲ್ಲವನ್ನು ಸಹಿತ ನಾವು ಅನಾದಿ ಕಾಲದಿಂದನೂ ಸಹಿತ ನಾವು ಉರುವುಲಾಗಿ ಬಳಕೆ ಮಾಡ್ತಿದ್ವಿ ನಮ್ಮ ಅಡುಗೆಗಳಲ್ಲಿ. ಇವತ್ತು ಯಾರ ಮನೆಯಲ್ಲೂ ಸಹಿತ ಕಟ್ಟಿಗೆ ಇಟ್ಟು ಮಾಡ್ತಕ್ಕಂತಹ ಒಲೆಗಳು ಇಲ್ಲ, ಎಲ್ ಪಿ ಜಿಗಳು ಬಂದುಬಿಟ್ಟಿದ್ದಾವೆ, ಎಲ್ ಪಿ ಜಿ ಗ್ಯಾಸ್ಗಳು ಸ್ಟೌವ್ಗಳು ಬಂದಿರೋದ್ರಿಂದ ಇವೂ ಸಹಿತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾವೆ. ಅದಲ್ಲದೇ ಈಗ ಈ ಸಾವಯವ ಗೊಬ್ಬರಗಳಾಗಿ ಕನ್ವರ್ಟ್ ಮಾಡಿಕೊಂಡು ಉಪಯೋಗಿಸೋಣ ಅಂತ ರೈತರು ಮನಸ್ಸು ಮಾಡ್ತಾರೆ ಅಂದರೆ, ಮಾರ್ಕೆಟ್ನಲ್ಲಿ ಸುಲಭವಾಗಿ ಯೂರಿಯಾ ಗೊಬ್ಬರ, ಡಿ ಎ ಪಿ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳು ಏರಳವಾಗಿ ಸಿಗೋದ್ರಿಂದ ಇವೇನಾಗ್ತದವೆ, ಈ ಸಾವಯವ ಗೊಬ್ಬರಗಳನ್ನು ಕನ್ವರ್ಟ್ ಮಾಡ್ಕೊಂಡು ಬಳಕೆ ಮಾಡ್ತಕ್ಕಂಥವ್ರ ಸಂಖ್ಯೆನೂ ಕಡಿಮೆ ಆಗಿದೆ. ಒಂದು ಕಡೆ ಮೇವಿಗೆ ಉಪಯೋಗಿಸ್ತಾ ಇಲ್ಲ, ಇನ್ನೊಂದು ಕಡೆ ಸಾವಯವ ಗೊಬ್ಬರಗಳಿಗೆ ಕನ್ವರ್ಟ್ ಮಾಡಲಿಕ್ಕೆ ಅವಕಾಶಗಳು ಏರಳವಾಗಿದ್ದಾವೆ, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಲಿಕ್ಕೆ. ಇನ್ನೊಂದು ಕಡೆ ನಾವು ಉರುವಲಾಗಿ ಬಳಕೆ ಮಾಡಲಿಕ್ಕೆ ಎಲ್ ಪಿ ಜಿಗಳು ಬಂದಿದ್ದೇವೆ. ಹಾಗಾಗಿ ತ್ಯಾಜ್ಯಗಳು ಬಳಕೆ ಆಗ್ತಿರ್ತಕ್ಕಂಥ ತ್ಯಾಜ್ಯಗಳು 60-70% ನಮ್ಮ ಕೃಷಿ ಜಮೀನಿನಲ್ಲಿ ಉಳಿತಿದ್ದೇವೆ. ಇವನ್ನ ನಾವು ಬಳಕೆ ಮಾಡಿಕೊಂಡಿದ್ದಾದಲ್ಲಿ ನಮ್ಮ ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಳಸುರಿವುಗಳೇನಿದ್ದಾವೆ, 50%-ನ ನಾವು ರಸಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬೇರೆ ಬೇರೆ ಬೆಳೆಗಳಲ್ಲಿ ಯಾವ ಥರ ಸುಲಭವಾಗಿ ಮಾಡ್ಕೊಳ್ಬಹುದು? ಈಗ ಒಂದು ನೋಡ್ತಾ ಬರೋಣ, ಈಗ ಯಾವ ರೀತಿ ಸುಲಭವಾಗಿ ಮಾಡ್ಕೋಬಹುದು ಅಂತ ಬಂದಾಗ, ಈಗ ನೋಡಿ ಕಬ್ಬಿದೆ, ಹತ್ತಿ ಇದೆ, ತೊಗರಿ ಇದೆ, ಸೂರ್ಯಕಾಂತಿ ಇದೆ, ಇದಕ್ಕೆ ಸಂಪೂರ್ಣವಾಗಿ ಅದ್ರ ಜೊತೆಗೆ ಈ ಅಡಿಕೆ, ತೆಂಗು ಮತ್ತು ಬಾಳೆ ಇವೇನು ಸಂಪೂರ್ಣವಾಗಿ ಬೆಂಕಿ ಹಚ್ತಾರೆ. ಇವನ್ನ ನಾವೇನು ಮಾಡಬೇಕು ಅಂತಂದರೆ, ನಾವು ಈಗ ಮುಸ್ಕಿನ ಜೋಳ, ತೊಗರಿ, ಹತ್ತಿ, ಸೂರ್ಯಕಾಂತಿ ಈ ಕಟ್ಟಿಗೆಗಳನ್ನ ನಾವು ಭೂಮಿಗೆ ಸೇರಿಸ್ಬೇಕು ಅಂತಂತಂದರೆ, ಒಂದು ಸ್ಥಳೀಯವಾಗಿ ಸಿಗ್ತಕ್ಕಂತಹ ಟ್ರ್ಯಾಕ್ಟರ್ ಆಪರೇಟೆಡ್ ಡಿಸ್ಕನ್ನು ನಾನು ತೆಗೆದುಕೊಂಡು ಮುಂಚಿತವಾಗಿ ನಮ್ಮ ಬೆಳೆ ತ್ಯಾಜ್ಯಗಳೇನಿರ್ತವೆ ಅವನ್ನು ಕಟ್ ಮಾಡಬೇಕಾಗ್ತದೆ. ಅಂದರೆ ಈ ಡಿಸ್ಕನ್ನು ಒಡಿಸೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಅವನ್ನು ಕಟ್ ಮಾಡ್ಬೋದು, ಸಣ್ಣ ಸಣ್ಣ ತುಂಡುಗಳಾಗಿ ನಾವು ಮಾಡ್ಬೋದು. ಅದರ ಹಿಂದೆ ಒಂದು ರೋಟವೇಟರ್ ಅಥವಾ ಎರಡು ಬಾಳಿನ ಎಂಬಿ ಪ್ಲೋವನ್ನು ಒಡಿಸಿದಾಗ ಏನಾಗ್ತದೆ, ಸಂಪೂರ್ಣ ಭೂಮಿನಲ್ಲಿ ಸೇರಿಕೊಳ್ತದೆ. ಹಾಗೆ ಭತ್ತ ರಾಗಿನಲ್ಲಿ ಏನಾಗ್ತದೆ, ಕೆಲವು ಸ್ವಲ್ಪ ಮೇವಾಗಿ ಉಪಯೋಗಿಸ್ತಾರೆ, ಇನ್ನೊಂದು ಸ್ವಲ್ಪ ಮಾರಾಟ ಮಾಡ್ತಾರೆ. ಈಗ ಕಂಬೈನ್ ಹಾರ್ವೆಸ್ಟರ್ ಉಪಯೋಗಿಸ್ಕೊಂಡು ಆಲ್ಮೋಸ್ಟ್ ಕಂಬೈನ್ ಹಾರ್ವೆಸ್ಟರ್ನಲ್ಲಿ ಹೇಗಿರ್ತದೆ ಅಂತಂತಂದರೆ, ಅವನು ನೆಲಕ್ಕತ್ತ ಒಡಿ ಅಂತಂತಂದರೆ ಫುಲ್ ನೆಲಕ್ಕೆ ಸಮನಾಗಿ ಅವನು ಕಟಾವನ್ನು ಮಾಡ್ತಾನೆ. ಒಂದು ಅರ್ಧ ಅಡಿ ಬಿಡು ಅಂತಂತಂದರೆ ಒಂದು ಅರ್ಧ ಅಡಿ ಬಿಟ್ಟು ಮಾಡ್ತಾನೆ. ನಾವು ರೈತರಾಗಿ ಏನಾಗ್ತದೆ ಅಂತಂದರೆ, ಈ ತ್ಯಾಜ್ಯಗಳನ್ನು ಎಷ್ಟು ಭೂಮಿನಲ್ಲಿ ಉಳಿಸ್ತೀವಿ ಅಷ್ಟು ನಾವು ವಾಪಸ್ ನಮ್ಮ ಭೂಮಿಗೆ ತ್ಯಾಜ್ಯಗಳನ್ನ ಕೊಟ್ಟಂಗಾಗ್ತದೆ. ಆ ನಿಟ್ಟಿನಲ್ಲಿ ಏನಿಲ್ಲ ಅಂದರೆ ಒಂದು ಅರ್ಧ ಅಡಿಯಾದರೂ ಉಳಿದಿರ್ತದೆ. ಅದನ್ನು ಕಟಾವ್ ಆದ ತಕ್ಷಣ ಇಮಿಡಿಯೇಟಾಗಿ ರೋಟೋವೇಟರ್ ಬಳಕೆ ಮಾಡೋದ್ರ ಮುಖಾಂತರ ಭೂಮಿಗೆ ಸೇರಿಸೋದ್ರಿಂದ ಒಳ್ಳೆ ಗೊಬ್ಬರ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗೆ ಒಂದೊಂದು ಬೆಳೆನಲ್ಲಿ ಎಷ್ಟೆಷ್ಟು ಉತ್ಪತ್ತಿ ಆಗ್ತದೆ ತ್ಯಾಜ್ಯಗಳು ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, ಭತ್ತದಲ್ಲಿ ಸರಾಸರಿಯಾಗಿ 20 ಕ್ವಿಂಟಲ್ ಇಳುವರಿ ಬಂದರೆ ಅದರ 2 ಪಟ್ಟು ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಆಲ್ಮೋಸ್ಟ್ 4 ಟನ್ನು ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಮುಸ್ಕಿನ ಜೋಳದಲ್ಲಿ ಸರಾಸರಿಯಾಗಿ ನಮ್ಮ ರೈತರು 25 ಕ್ವಿಂಟಲ್ ಇಳುವರಿನ ತೆಗೆದುಕೊಳ್ತಾರೆ, ಅದರಲ್ಲಿ 5 ಟನ್ನು ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಕಬ್ಬಿನಲ್ಲಿ 2-3 ಟನ್ನು ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ಹತ್ತಿನಲ್ಲಿ 2-2.5 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ತೊಗರಿನಲ್ಲಿ 3-4 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ಸೂರ್ಯಕಾಂತಿನಲ್ಲಿ 1-1.5 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಈ ತೆಂಗಿನಲ್ಲಿ ಬಂದಾಗ ಆಲ್ಮೋಸ್ಟ್ 12-14 ಗರಿಗಳು ಬೀಳ್ತವೆ. ಒಂದೊಂದು ಗರಿನೂ 5-5 ಕೆಜಿ ಬೀಸ್ತದೆ ಅಂದರೆ, 1 ಎಕರೆನಲ್ಲಿ 40 ಗಿಡ ಇದ್ದಾವೆ ಅಂತಂತಂದರೆ 2-2.5 ಟನ್ ಅಲ್ಲಿ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಅಡಿಕೆನಲ್ಲಿ ಬಂದಾಗ ಒಂದು ಸರಾಸರಿಯಾಗಿ 700-750 ಗಿಡಗಳು ಬರ್ತವೆ ಒಂದು ಎಕರೆನಲ್ಲಿ. 750 ಗಿಡಗಳು ಅಂದರೆ ಒಂದು ಗಿಡದಿಂದ 2 ಕೆಜಿ ಗರಿ, 1 ಕೆಜಿ ಸಿಪ್ಪೆ ಗೊನೆ ಸೇರಿಕೊಂಡಂಗೆ ಒಟ್ಟಾರೆಗೆ 1-3 ಕೆಜಿ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಅದನ್ನು ನಾವು ಲೆಕ್ಕ ಹಾಕ್ಕೊಂಡಾಗ ನಮ್ಗೆ ಆಲ್ಮೋಸ್ಟ್ 2-2.5 ಟನ್ನು ಉತ್ಪತ್ತಿ ಆಗ್ತದೆ. ಸರಾಸರಿಯಾಗಿ ಯಾವುದೇ ಬೆಳೆಯನ್ನು ತೆಗೆದುಕೊಂಡ್ಲಿ ನಾವು 2.5-5 ಟನ್ ತನಕ ತ್ಯಾಜ್ಯಗಳು ಒಂದು ಎಕರೆ ಪ್ರದೇಶದಲ್ಲಿ ಉತ್ಪತ್ತಿ ಆಗ್ತದೆ. ನಾವು ಅದನ್ನು ಏನು ಮಾಡಬೇಕು ಅಂತಂತಂದರೆ, ಆ ತ್ಯಾಜ್ಯಗಳನ್ನು ಲಭ್ಯವಿರತಕ್ಕಂಥ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ಭೂಮಿಗೆ ನಾವು ಸೇರಿಸಬೇಕಾಗ್ತದೆ. ಸೇರಿಸಿದಾದ್ಮೇಲೆ ಒಂದು ಕ್ವಶನ್ ಏನು ಬರ್ತದೆ ಅಂದರೆ, ರೈತರಿಗೆ ಇದು ನಾವು ಸೇರಿಸಿದಾದ್ಮೇಲೆ ಬೇಗನೆ ಕಳೀತದಾ, ಕಳಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವಿಸುತ್ತದೆ. ಈಗ ಒಂದು ಎಕ್ಸಾಂಪಲ್, ಈ ಭಾಗದಲ್ಲಿ ಹೆಚ್ಚು ಬೆಳೀತಕ್ಕಂತಹ ಬೆಳೆ ಕಬ್ಬು. ಕಬ್ಬಿನಲ್ಲಿ ಕಬ್ಬನ್ನು ಕಟಾವು ಆದ ತಕ್ಷಣ ಏನು ರೌದಿ ಬರ್ತದೆ, ಆ ರೌದಿಯನ್ನು ಪರ್ಯಾಯ ಸಾಲುಗಳಲ್ಲಿ ನಾವು ಹರಡಬೇಕಾಗ್ತದೆ. ತುಂಬ ಚೆನ್ನಾಗಿ ನಾವು ಕೃಷಿಯನ್ನು ಮಾಡಲಿಕ್ಕೂ ಯಾವುದೇ ತೊಂದರೆ ಆಗಬಾರ್ದು, ನೀರು ಕೊಡಲಿಕ್ಕೆ, ಗೊಬ್ಬರ ಕೊಡಲಿಕ್ಕೆ, ಬೇಸಾಯ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತಂತಂದರೆ, ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲಲ್ಲಿ ಕಬ್ಬಿನ ರೌದಿಯನ್ನು ಹರಡಬೇಕು. ಹರಡಿದ ಆದಮೇಲೆ ನಾವೇನು ಮಾಡಬೇಕು ಅಂದರೆ, 200 ಲೀಟ್ರ್ ಡ್ರಮ್ನಲ್ಲಿ 15-20 ಕೆಜಿ ಯೂರಿಯಾ ಗೊಬ್ಬರವನ್ನು ಬೆರೆಸ್ಕೋಬೇಕು. 10 ಕೆಜಿ ಸಗಣಿ, 15 ಕೆಜಿ ಯೂರಿಯಾ, 10 ಕೆಜಿ ಸಗಣಿಯನ್ನು ಬಗ್ಗಡವನ್ನು ಮಾಡಿಕೊಂಡು ನಾವೇನು ಮಾಡಬೇಕು ಅಂತಂತಂದರೆ, ಅದನ್ನು ಸ್ಪ್ರಿಂಕ್ಲರ್ ಇಟ್ಟು ನಾವು ಆ ಜಮೀನಿಗೆ ಸಿಂಪರಣೆ ಮಾಡಬೇಕು. ಆವಾಗ ಏನಾಗ್ತದೆ ಅಂತಂತಂದರೆ, ಈ ಕಬ್ಬಿನ ರೌದಿನಲ್ಲಿ CN ರೇಷಿಯೋ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ಅಂದರೆ more than 60:1 ಇರ್ತದೆ. ಆ 60:1 ಇದ್ದಾಗ ತ್ಯಾಜ್ಯ ಕಳೀತಕ್ಕಂಥದ್ದು ಸ್ಲೋ ಆಗ್ತದೆ. ನಾವು ಯೂರಿಯಾವನ್ನು ಸಗಣಿ ಬಗ್ಗಡವನ್ನು ಇದ್ರ ಮುಖಾಂತರ ಕೊಡೋದ್ರಿಂದ ಏನಾಗ್ತದೆ, ಅದರ CN ರೇಷಿಯೋನ ನಾವು ಕಡಿಮೆ ಮಾಡ್ಬೋದು. ಆವಾಗ ಏನಾಗ್ತದೆ, ಕಳೆಯುವಿಕೆಯ ಸ್ಪೀಡ್ ಏನಾಗ್ತದೆ, ಜಾಸ್ತಿ ಆಗ್ತದೆ. 2-3 ತಿಂಗಳಲ್ಲಿ ಕಳೀತಕ್ಕಂತಹ ವಸ್ತು 1.5 ತಿಂಗಳಲ್ಲಿ ಕಳೀತಕ್ಕಂಥದ್ದು ಬರ್ತದೆ. ಈಗ ಇನ್ನೊಂದು ಏನು ಬಂದಿದೆ ಅಂತಂದರೆ, ಈ ವೇಸ್ಟ್ ಡಿಕಂಪೋಸರ್ ಅಂತ ಬಂದಿದೆ. ಈ ವೇಸ್ಟ್ ಡಿಕಂಪೋಸರ್ನ ಈ NCOF ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ನವರು ಡೆವಲಪ್ ಮಾಡಿದ್ದಾರೆ. ಕೇವಲ 20 ರೂಪಾಯಿಗೆ ಸಿಗ್ತದೆ ಅದು. ಅದು 30 ml ಇರ್ತದೆ ಒಂದು ಬಾಟ್ಲು. ಒಂದು ಬಾಟ್ಲನ್ನು ತೆಗೆದುಕೊಂಡ್ರೆ 1 ಎಕರೆಗೆ ನಾವು ಬಳಕೆ ಮಾಡ್ಬೋದು. ಅದನ್ನು ಹೇಗೆ ಬಳಕೆ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ 200 ಲೀಟ್ರ್ ಡ್ರಮ್ನಲ್ಲಿ ನಾವು ಒಂದು 200 ಲೀಟ್ರ್ ನೀರನ್ನು ತೆಗೆದುಕೊಳ್ಬೇಕು. ಅದಕ್ಕೆ 200 ಲೀಟ್ರ್ ಡ್ರಮ್ಗೆ ನಾವೇನು ಮಾಡಬೇಕು, 1-2-4 kg. 2 kg ಹಾಕಿದ್ರೆ ಸಾಕು, 4 kg ಹಾಕಿದ್ರೆ ಇನ್ನೂ ಉತ್ತಮ. 1-2-4 kg ಯಾವುದೋ ಒಂದು ಒಳ್ಳೆ ಬೆಲ್ಲನೇ ಬೇಕಾಗಿಲ್ಲ, ಕಪ್ಪು ಬೆಲ್ಲ ತೆಗೆದುಕೊಂಡು ಅದರಲ್ಲಿ ಕರಗಿಸ್ಬೇಕು. ಅದಕ್ಕೆ ಒಂದು 30 ml ಒಂದು ಬಾಟ್ಲ್ ಏನು ಬಂದಿರ್ತದೆ ವೇಸ್ಟ್ ಡಿಕಂಪೋಸರ್, ಅದನ್ನು ಹಾಕಿಬಿಟ್ಟು ಒಂದು 5-6 ದಿನ ಚೆನ್ನಾಗಿ ಕಲಿಸ್ಬೇಕು. ಅದು ಎಲ್ಲಿರಬೇಕು ಅಂದರೆ ನೆರಳಿನಲ್ಲಿದ್ದು ಮೇಲ್ಗಡೆ ಒಂದು ಗೋಣಿತಟ್ಟನ್ನು ಒದಿಸಿರಬೇಕು, ಗಾಳಿ ಆಡಬೇಕು. ಅದನ್ನು ನಾವು ಒಂದು 5-6 ದಿನ ಕಲಿಸಿದ ಆದಮೇಲೆ 7ನೇ ದಿನಕ್ಕೆ ಅದು ಬಳಕೆಗೆ ತುಂಬ ಸಿದ್ಧವಾಗ್ತದೆ. ಅದನ್ನು ಸಹಿತ ಈ ಕಬ್ಬಿನ ರೌದಿಯ ಮೇಲೆ ಸಿಂಪರಣೆ ಮಾಡಿದರೆ ಏನಾಗ್ತದೆ, ನಮಗೆ ಬೇಗನೆ ಒಂದು ವಿತಿನ್ 30 ಡೇಸ್ನಲ್ಲಿ ಅದು ಕಳೆತು ಭೂಮಿಗೆ ಸೇರ್ಪಡೆ ಆಗ್ತದೆ. ಅದೇ ರೀತಿ ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಬಾಳೆ ಇರ್ಬೋದು, ಇವೆಲ್ಲವಕ್ಕೂ ಸಹಿತ ಈ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡು ನಾವು ಭೂಮಿಗೆ ಈ ತ್ಯಾಜ್ಯವನ್ನು ಸೇರಿಸಿದಾದಮೇಲೆ ಆ ಭೂಮಿ ಮೇಲೆ ಸಿಂಪರಣೆ ಮಾಡಿದರೆ ತುಂಬ ಒಳ್ಳೆಯದು. ಯಾರಿಗಾದರೂ ತುಂಬ ಅವಕಾಶಗಳಿದ್ದಾವೆ ಅಂತಂದರೆ ಒಂದು ಸ್ಪ್ರಿಂಕ್ಲರ್ನ ಇಟ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ನೀರು ಕೊಟ್ಬಿಟ್ರೆ ಸಾಕು, ಆಟೋಮೆಟಿಕಲಿ ಅದು ಕಳೀತದೆ. ಈ ರೀತಿಯ ತ್ಯಾಜ್ಯಗಳನ್ನು ನಾವು ಮಾಡೋದ್ರಿಂದ, ನಾವು ಭೂಮಿಗೆ ಸೇರಿಸೋದ್ರಿಂದ ಏನೇನು ಪ್ರಯೋಜನಗಳಾಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, ಪ್ರಮುಖವಾಗಿ ನಮಗೆ ಆ ತ್ಯಾಜ್ಯಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಭೌತಿಕ ಗುಣಗಳು ಚೆನ್ನಾಗಾಗ್ತವೆ. ಅಂದರೆ ಭೂಮಿಯಲ್ಲಿ ಗಾಳಿಯಾಡುವಿಕೆ ಪ್ರಮಾಣ, ಭೂಮಿಯಲ್ಲಿ ನೀರು ಇಂಗುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಭೂಮಿ ಲೂಸ್ ಆಗ್ತದೆ, ಭೂಮಿ ಮೃದು ಆಗ್ತದೆ, ದೆನ್ ಎರೆಹುಳುಗಳ ಚಲನೆ ಹೆಚ್ಚಾಗ್ತದೆ, ಸಗಣಿ ಹುಳುಗಳ ಚಲನೆ ಹೆಚ್ಚಾಗ್ತದೆ. ಹಾಗೆಯೇ ಮಳೆ ಬಂದಾಗ ಏನು ಮಳೆ ನೀರು ಭೂಮಿಯಲ್ಲಿ ಇಂಗತಕ್ಕಂಥ ಪ್ರಮಾಣ ಹೆಚ್ಚಾಗ್ತದೆ, ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಹಾಗಾಗಿ ಹಲವಾರು ಉಪಯೋಗಗಳು ಇದರಿಂದ ತುಂಬ ಆಗ್ತದೆ. ಆದರೆ ಒಂದು ಭಯನೂ ಇದೆ ರೈತರಿಗೆ, ಏನಂತಂದರೆ ಈಗ ನಾನು ತ್ಯಾಜ್ಯಗಳನ್ನು ನಾನು ಭೂಮಿಯಲ್ಲಿ ಮಣ್ಣಿಗೆ ಸೇರಿಸ್ತೀನಿ ಅಂತಕ್ಕಂಥದ್ದು. ಈಗ ಕೆಲವೊಬ್ಬರು ಉಳುಮೆನೇ ಮಾಡೋದಿಲ್ಲ, ಈ ತೆಂಗಿನ ತೋಟದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಉಳುಮೆನೇ ಮಾಡೋದಿಲ್ಲ. ಅವರೇನು ಮಾಡ್ತಾರೆ, ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಹಾಗೆ ಒದಕೆ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಒಂದು ಭಯ ಏನಿರ್ತದೆ ಅಂದರೆ, ಒಂದು ಯಾರಾದರೂ ಬಂದು ಬೆಂಕಿ ಇಟ್ಟವರು ಅಂತಕ್ಕಂಥ ಭಯ. ಒಣಗಿರ್ತದೆ ತ್ಯಾಜ್ಯ, ಬೆಂಕಿ ಇಟ್ಬಿಟ್ರೆ ಸಂಪೂರ್ಣ ತೋಟನೇ ಹಾಳಾಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಆಗ ನಾವೇನು ಮಾಡಬೇಕು ಅಂತಂತಂದರೆ, ಒಂದು 15 ದಿನ 2-3 ರೌಂಡು ನೀರನ್ನು ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನು ಹೊಡೆದು ವೇಸ್ಟ್ ಡಿಕಂಪೋಸರ್ ಅಥವಾ ಸಗಣಿ ಬಗ್ಗಡವನ್ನು ಬಳಕೆ ಮಾಡಿದರೆ ಅದೇನಾಗ್ತದೆ, ಒಂದು 15 ದಿನದಲ್ಲಿ ಮಣ್ಣಿಗೆ ಪೂರಕವಾಗಿ ವಾತಾವರಣ ಸೃಷ್ಟಿ ಮಾಡಿಕೊಂಡು ಅದು ಬೆಂಕಿಗೆ ಆಹುತಿ ಆಗೋದಿಲ್ಲ. ಇನ್ನೊಂದು ಏನಾಗ್ತದೆ ಅಂದರೆ, ಗೆದ್ದಲು ಭಯ ಅಂತಂತಾರೆ ಕೆಲವೊಬ್ಬರು. ಏ ವೇಸ್ಟ್ ಎಲ್ಲ ಕಸ ಕಡ್ಡಿ ಹಾಕಿಬಿಟ್ರೆ ಗೆದ್ದಲು ಬಂದುಬಿಡ್ತದೆ ಸರ್, ಆ ಗೆದ್ದಲು ಬಂದುಬಿಟ್ಟು ಅಥವಾ ಇಲಿಗಳು ಸೇರ್ಕೊತವೆ ಅಂತಕ್ಕಂಥದ್ದು. ದಯಮಾಡಿ ಒಂದು ನಮ್ಮಲ್ಲಿ ತಪ್ಪು ಕಲ್ಪನೆ ಏನಿದೆ ಅಂತಂತಂದರೆ, ಗೆದ್ದಲು ಬರ್ತಕ್ಕಂಥದ್ದು ಜೀವಂತ ಸಸ್ಯಗಳಿಗೆ ಗೆದ್ದಲು ಹತ್ತೋದಿಲ್ಲ. ಗೆದ್ದಲು ಹತ್ತಕ್ಕಂಥದ್ದು ಯಾವುದಕ್ಕೆ ಅಂತಂತಂದರೆ, ಒಣಗಿರ್ತಕ್ಕಂಥ ತ್ಯಾಜ್ಯಗಳಿಗೆ. ನಮ್ಮ ಜಮೀನುಗಳಲ್ಲಿ ಗೆದ್ದಲು ಯಾಕೆ ಬರ್ತದೆ ಅಂತಂದರೆ, ಈ ತ್ಯಾಜ್ಯಗಳನ್ನೆಲ್ಲ ತೆಗೆದು ಸುಟ್ಟಾಗ ಅವಕ್ಕೆ ತಿನ್ನಲಿಕ್ಕೆ ಯಾವುದೇ ವಸ್ತುಗಳಿಲ್ಲದಾಗ, ಪದಾರ್ಥಗಳಿಲ್ಲದಾಗ ಅವೇನಾಗ್ತವೆ, ಲೈವ್ ಪ್ಲಾಂಟ್ಸ್ಗೆ ಹತ್ತುತ್ತವೆ. ಆದರೆ ಯಾವುದೇ ಕಾರಣಕ್ಕೂ ಸಹಿತ ಜೀವಂತ ಸಸ್ಯಗಳನ್ನು ಅವು ತಿನ್ನೋದಿಲ್ಲ, ಹಾಳು ಮಾಡೋದಿಲ್ಲ. ಹಾಗಾಗಿ ನೀವು ಎಷ್ಟು ಪ್ರಮಾಣದಲ್ಲಿ ತ್ಯಾಜ್ಯಗಳನ್ನು ಭೂಮಿಗೆ ಸೇರಿಸ್ತಾ ಹೋಗ್ತೀರಿ, ಅಷ್ಟು ನಮ್ಮಲ್ಲಿ ಗೆದ್ದಲು ಸಹ ಜಾಸ್ತಿ ಆಗ್ತದೆ, ನಮ್ಮಲ್ಲಿ ಎರೆಹುಳ ಜಾಸ್ತಿ ಆಗ್ತದೆ, ನಮ್ಮಲ್ಲಿ ಜೈವಿಕ ಕ್ರಿಯೆಗಳು ಭೂಮಿಯಲ್ಲಿ ಜಾಸ್ತಿ ಆಗ್ತವೆ. ಆವಾಗ ಏನಾಗ್ತದೆ, ಭೂಮಿ ಜೀವಂತವಾಗಿರ್ತದೆ. ನಾವು ಯಾವ ಬೆಳೆ ಹಾಕಲಿ, ಏನೇ ಗೊಬ್ಬರ ಹಾಕಲಿ, ನಾವು ಏನೇ ವಿಷವನ್ನು ಉಣಿಸ್ಲಿ, ಅದೆಲ್ಲದನ್ನು ಸಹಿತ ಆ ಭೂಮಿ ತಾಯಿ ಕರಗಿಸ್ಕೊಂಡು ನಮ್ಮ ಬೆಳೆ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನಗೂ ಒಂದು ಸಿಕ್ಕಿರೋ ಮಾಹಿತಿ ಪ್ರಕಾರ, ತೆಂಗಿನ ಗರಿಯನ್ನು ಸಣ್ಣದಾಗಿ ಕತ್ತರಿಸುವಂತಹ ಯಂತ್ರಗಳು ಬಹುಶಃ ಕೃಷಿ ಯಂತ್ರಧಾರೆ ಆ ಒಂದು ಸ್ಕೀಮ್ನಲ್ಲೂ ಸಹ ಕೆಲವು ಕಡೆ ಲಭ್ಯ ಇರಬಹುದು. ಆದರೂ ಕೆಲವರು ಅದನ್ನು ಬಾಡಿಗೆಗೆ ಕೊಡುವಂತಹ ಜನನೂ ಇರ್ತಾರೆ. ಅಂಥವರಿಂದ ಪಡ್ಕೊಂಡು ಬಂದರೆ ಒಂದು ಸ್ವಲ್ಪ ಅವಧಿಯಲ್ಲೇ ಅವರಲ್ಲಿರುವಂತಹ ತ್ಯಾಜ್ಯಗಳನ್ನೆಲ್ಲ ಪುಡಿ ಮಾಡಿಸ್ಕೊಂಡು ಆಮೇಲೆ ಮುಂದಿನ ನಿರ್ವಹಣಾ ಕ್ರಮಗಳಿಗೆ ಅನುಕೂಲ ಆಗುತ್ತೆ. ಉತ್ತಮ ಮಾಹಿತಿ ಕೊಟ್ರಿ. ಒಂದೇನಂತಂತಂದರೆ, ಈಗ ಇದಕ್ಕೆ ಕೋಕೋನಟ್ ಫ್ರಾನ್ ಚಾಪರ್ ಅಂತೀವಿ. ಕೋಕೋನಟ್ ಫ್ರಾನ್ ಚಾಪರ್ನ ಕೃಷಿ ಇಲಾಖೆಯಲ್ಲೂ ಸಬ್ಸಿಡಿನಲ್ಲಿ ಲಭ್ಯ ಇದೆ, ತೋಟಗಾರಿಕೆ ಇಲಾಖೆಯಲ್ಲೂ ಸಬ್ಸಿಡಿನಲ್ಲಿ ಲಭ್ಯ ಇದೆ. 42,000 ರೂಪಾಯಿ ರೈತರು ಕಟ್ಟಿದರೆ ಇನ್ನೊಂದು 42,000 ರೂಪಾಯಿ ಸಬ್ಸಿಡಿ ಕೊಡ್ತೇವೆ. ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡಿಕೊಂಡು ನಾವು ಆ ಕೋಕೋನಟ್ ಲೀವ್ಸ್ ಏನಿರ್ತವೆ ಅವನ್ನ ಮೊಟ್ಟೆ ಸಮೇತ ಚಾಪ್ ಮಾಡ್ಬೋದು. ಒಂದೇನಾಗ್ತದೆ ಅಂತಂತಂದರೆ, ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಪ್ರೋಸೆಸ್ ಆಗ್ತದೆ ಖರೀದಿ ಮಾಡಲಿಕ್ಕೆ. 42,000 ರೂಪಾಯಿ ಏನಕ್ಕಪ್ಪ ಇನ್ವೆಸ್ಟ್ ಮಾಡೋದು? ತಾವು ಹೇಳ್ದಂಗೆ ನಮ್ಮ ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿದ್ದಾವೆ, ಅದನ್ನು ಬಳಕೆ ಮಾಡ್ಕೋಬೋದು. ಅದಲ್ಲದೆ ತೆಂಗಿನಲ್ಲಿ ಬಂದಾಗ ವಿಶೇಷವಾಗಿ ನಾವೇನು ಮಾಡ್ಬೋದು ಅಂತಂದರೆ, ಎರಡು ಸಾಲುಗಳ ಮಧ್ಯೆ, ಒಂದು ಸಾಲನ್ನು ಬಿಟ್ಟು ಇನ್ನೊಂದು ಸಾಲಿನ ಮಧ್ಯದಲ್ಲಿ ನಾವುಗಳು ಏನು ಮಾಡಬೇಕಾಗ್ತದೆ, ಒಂದು ಟ್ರೆಂಚನ್ನು ಮಾಡ್ಕೋಬೇಕು. ಒಂದು ಟ್ರೆಂಚ್ ಹೆಂಗಿರಬೇಕು ಅಂದರೆ, ಒಂದು 5 ಮೀಟ್ರ್ ಉದ್ದ, 1 ಮೀಟ್ರ್ ಆಗಲ್ಲ, 2 ಅಡಿ ಆಳದ ಟ್ರೆಂಚನ್ನು ಮಾಡಿಕೊಂಡು ಏನು ಮೊಟ್ಟೆಗಳು ಬೀಳ್ತಾವೆ ಆ ಮೊಟ್ಟೆಗಳನ್ನೆಲ್ಲ ಆ ಟ್ರೆಂಚ್ನಲ್ಲಿ ತುಂಬ್ತಾ ಹೋಗಬೇಕು. ಎಷ್ಟು 2 ವರ್ಷ ಬೇಕಾಗ್ತದೆ ಅದು ತುಂಬಲಿಕ್ಕೆ, ಎರಡೂ ಸಾಲಿನ ಮೊಟ್ಟೆಗಳನ್ನ ತುಂಬಲಿಕ್ಕೆ 2 ವರ್ಷ ಬೇಕಾಗ್ತದೆ. 2 ವರ್ಷ ತುಂಬಿದ ಮೇಲೆ ಸ್ವಲ್ಪ ಮೇಲ್ಗಡೆ ಒಂದು 1/2 ಅಡಿಯಷ್ಟು ಮಣ್ಣನ್ನು ಹಾಕಿ ಮುಚ್ಚಿಬಿಟ್ರೆ ಅದು ಉತ್ತಮವಾಗಿ ಕಳೀತದೆ. ನೆಕ್ಸ್ಟ್ 2 ವರ್ಷಕ್ಕೆ ಇನ್ನೊಂದು ಸಾಲಿನಲ್ಲಿ ಟ್ರೆಂಚನ್ನು ಓಪನ್ ಮಾಡಿಕೊಂಡ್ರೆ ಅಲ್ಲಿ ಏನಾಗ್ತದೆ, ನಮಗೆ ನೀರು ಸಂಗ್ರಹಣೆಗೆ ಟ್ರೆಂಚ್ ಆಗ್ತದೆ. ಈ ತೆಂಗಿನ ಗರಿಗಳಿರ್ತವೆ ಅವು ಕೊಳಿಲಿಕ್ಕೆ ಉತ್ತಮ ವೇದಿಕೆ ನಿರ್ಮಾಣ ಆಗ್ತದೆ. ಆ ಟ್ರೆಂಚ್ನಲ್ಲಿ ಮಳೆ ನೀರು ಬಂದು ನಿಂತ್ಕೊಂಡಾಗ ಆ ಮಳೆ ಒಂಡು ಪ್ಲಸ್ ಜೀವಾಣುಗಳು ಸಂಪೂರ್ಣವಾಗಿ ಕಳಿಸ್ಲಿಕ್ಕೆ ತುಂಬ ಸಹಕಾರಿ ಆಗ್ತದೆ. ಅದನ್ನು ನಾವು ಮಾಡ್ಬೋದು. ಈಗ ಆಗಲೇ ಮಾತಾಡ್ತಾ ಇದ್ದೀವಿ ಈ ಬೆಳೆ ಉಳಿಕೆಗಳನ್ನು ನಾವು ಯಾವ್ಯಾವ ರೀತಿಯಲ್ಲಿ ಬಳಕೆ ಮಾಡ್ಬೋದು ಅಂತಕ್ಕಂಥದ್ದು. ಒಂದು, ಈ ಬೆಳೆ ಉಳಿಕೆಗಳನ್ನು ನನಗೆ ಶಕ್ತನಾಗಿದ್ದೀನಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತಂತಂದರೆ, ಒಂದು ಕಡೆ ಸಂಗ್ರಹಣೆ ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡಿ ಜಮೀನಿನಲ್ಲಿ ಬಳಕೆ ಮಾಡ್ಕೋಬೋದು. ಅದಲ್ಲದೇ ಮಣ್ಣಿಗೆ ನಾವು ಸೇರಿಸೋದ್ರ ಮುಖಾಂತರ, ರೋಟವೇಟರು ಡಿಸ್ಕನ್ನು ಹೊಡೆದ್ರ ಮುಖಾಂತರ ಮಣ್ಣಿಗೆ ಸೇರಿಸ್ಬಿಟ್ಟು ನಾವು ಅಲ್ಲೇ ಸ್ಥಾನಿಕವಾಗಿ ಇನ್ಕಾರ್ಪೊರೇಟ್ ಮಾಡ್ಬೋದು. ಮೂರನೇದಾಗಿ, ಆ ತ್ಯಾಜ್ಯಗಳನ್ನು ನಾವು ಬಳಕೆ ಮಾಡಿಕೊಂಡು ಭೂಮಿಯ ಮೇಲೆ ಒದಕಿ ಅಚ್ಚಾದನೆ ಅಂತೀವಿ, ಮಲ್ಚಿಂಗನ್ನು ಮಾಡೋದ್ರ ಮುಖಾಂತರ ನಾವು ಮಾಡ್ಬೋದು. ಇದನ್ನು ಮಾಡೋದ್ರ ಮುಖಾಂತರ ನಮಗೆ, ಒಂದು ಆಗಲೇ ಹೇಳ್ತಾ ಇದ್ದೆ, ಮಣ್ಣಿನಲ್ಲಿ ಭೌತಿಕ ಗುಣಧರ್ಮಗಳು, ರಾಸಾಯನಿಕ ಗುಣಧರ್ಮಗಳಿರ್ಬೋದು, ಜೈವಿಕ ಗುಣಧರ್ಮಗಳಿರ್ಬೋದು, ಇವು ಹೆಚ್ಚಾಗ್ತವೆ ಅಂತಕ್ಕಂಥದ್ದನ್ನು. ಅದಲ್ಲದೇ ಮಣ್ಣಿನ ಉಷ್ಣಾಂಶ ನಿಯಂತ್ರಣದಲ್ಲಿರ್ತದೆ ಅಂತಂದರೆ, ನಮಗೆ ಬೇರುಗಳ ಬೆಳವಣಿಗೆಗೆ, ಜೈವಿಕ ಚಟುವಟಿಕೆಗಳಿಗೆ, ಎರೆಹುಳುಗಳ ಚಟುವಟಿಕೆಗೆ ಈ ಮಣ್ಣಿನ ಉಷ್ಣತೆ ಏನಿರ್ತದೆ ಅದು ತಂಪಾಗಿದ್ದರೆ, ಕೂಲ್ ಆಗಿದ್ದರೆ ಈ ಚಟುವಟಿಕೆಗಳು ಹೆಚ್ಚಾಗೋದ್ರ ಮುಖಾಂತರ ಅಲ್ಲಿ ಬೇರಿನ ಬೆಳವಣಿಗೆ, ಗಿಡದ ಬೆಳವಣಿಗೆಗೆ ಪೂರಕವಾಗಿ ವಾತಾವರಣ ಇದಾಗ್ತದೆ. ಈ ಎರೆಹುಳುಗಳೇನಿರ್ತವೆ ಅಥವಾ ಮಣ್ಣಿನಲ್ಲಿ ಗೆದ್ದಲುಗಳೇನಿರ್ತವೆ, ಇವು ಸುಮಾರು 15 ಅಡಿ 20 ಅಡಿ ಆಳಕ್ಕೆ ಹೋಗಿ ಬರ್ತಾ ಇರೋದ್ರಿಂದ ಏನಾಗ್ತದೆ, ಮಣ್ಣಿನಲ್ಲಿ ರಂಧ್ರಗಳು ಜಾಸ್ತಿ ಆಗ್ತವೆ. ಮಳೆ ನೀರು ಬಿದ್ದಾಗ ಸರಾಗವಾಗಿ ನೀರಿನ ಇಂಗುವಿಕೆ ಪ್ರಮಾಣ ಹೆಚ್ಚಾಗ್ತದೆ. ಅದಲ್ಲದೇ ಈಗ ಹಲವಾರು ರೈತರು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತಾರೆ, ಈ ಟ್ರ್ಯಾಕ್ಟರ್ ಓಡಾಡಿ ಏನಾಗಿರ್ತದೆ, ಕ್ರಸ್ಟ್ ಫಾರ್ಮೇಷನ್ ಆಗ್ತದೆ, ಅಥವಾ ರಸಗೊಬ್ಬರಗಳನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಮಣ್ಣಿನ ಗುಣಧರ್ಮಗಳು ಹಾಳಾಗಿ ಈ ಮೇಲೆ ಒಂದು ಗಟ್ಟಿ ಪದರ ನಿರ್ಮಾಣ ಆಗ್ತಿರ್ತದೆ. ಆ ರೀತಿಯ ಗಟ್ಟಿ ಪದರಗಳು ನಿರ್ಮಾಣ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಅದಲ್ಲದೇ ಮಣ್ಣಿನಲ್ಲಿ ಈ ತ್ಯಾಜ್ಯಗಳನ್ನು ನಮ್ಮ ಭೂಮಿಗೆ ಸೇರಿಸೋದ್ರಿಂದ, ಈ ಸಾವಯವ ವಸ್ತುಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಮಣ್ಣಿನ ಈ ಬಲ್ಕ್ ಡೆನ್ಸಿಟಿ ಅಂತಕ್ಕಂಥದ್ದು ನಾವು ಮಾತಾಡ್ತೀವಿ, ಬಲ್ಕ್ ಡೆನ್ಸಿಟಿ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಬಲ್ಕ್ ಡೆನ್ಸಿಟಿ ಕಡಿಮೆ ಆದಾಗ ಏನಾಗ್ತದೆ, ನಮಗೆ ಅದರಲ್ಲಿ ಗಾಳಿ ಆಡ್ತಕ್ಕಂಥ ಪ್ರಮಾಣ, ನೀರು ಸೇರ್ಕೊಳ್ತಕ್ಕಂಥ ಪ್ರಮಾಣ, ಈಗ ನಾವೇನಂತೀವಿ, 100 ಕೆಜಿ ಮಣ್ಣನ್ನು ಹಿಡಿದಿಟ್ಕೊಂಡ್ರೆ ಅದರಲ್ಲಿ 50 ಕೆಜಿ ಮಣ್ಣಿರಬೇಕು, ಇನ್ನು 25 ಕೆಜಿ ನೀರು ಇರಬೇಕು, 25 ಕೆಜಿ ಗಾಳಿ ಇರಬೇಕು ಅಂತಂತೀವಿ. ಆ ಪ್ರಮಾಣದಲ್ಲಿ ಇದ್ದಾಗ ಅದು ಬೆಳೆ ಬೆಳವಣಿಗೆಗೆ ತುಂಬ ಸೂಕ್ತವಾದಂಥ ವಾತಾವರಣ ಅಂತಂತೀವಿ. ಆ ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಈ ಸಾವಯವ ವಸ್ತುಗಳು ಪೂರಕವಾಗಿ ಕೆಲಸ ಮಾಡ್ತವೆ. ಅದಲ್ಲದೇ ಈಗ ನೋಡಿ, ಈ ನಮ್ಮಲ್ಲಿ ಮಣ್ಣು ಕೊಚ್ಚಣೆ ಅಂತ ಉಂಟು ಮಾಡ್ತವೆ ಅಂತೀವಿ. ಮಣ್ಣು ಕೊಚ್ಚಣೆ ಅಂದಾಗ ಮಳೆ ಹನಿ ಸುಮಾರು 5-6 ಕಿಲೋಮೀಟರ್ ಎತ್ತರದಿಂದ ಒಂದು ಹನಿ ಮಳೆ ಬೀಳ್ತದೆ ಅಂತಂದರೆ, ಆ ಬೀಳ್ತಕ್ಕಂಥ ಫೋರ್ಸ್ಗೆ ನಮ್ಮ ಮೇಲಿನ ಮಣ್ಣಿನ ಕಣಗಳೇನಾಗ ಛಿದ್ರ ಛಿದ್ರವಾಗಿ ಇದಾಗ್ತವೆ. ಹಾಗೆ ಮಳೆ ಒಂದು ಹನಿ ಬಿದ್ದಾಗ ಏನಾಗ್ತದೆ, ಅಲ್ಲಿ ಒಂದು ಗುಂಡಿ ಬೀಳ್ತದೆ, 2ನೇ ಹನಿ 3ನೇ ಹನಿ 10ನೇ ಹನಿ 20ನೇ ಹನಿ ಈ ರೀತಿ ಬಿದ್ದಾಗ ಏನಾಗ್ತದೆ, ಅದು ಮೇಲಿನ ಮಣ್ಣು ಕದರ್ಕೊಂಡು ಹೋಗ್ತದೆ. ನಾವು ಮಣ್ಣಿನ ಒದಕೆಯನ್ನು ಮಾಡೋದ್ರಿಂದ ನೇರವಾಗಿ ಮಳೆಯ ಹನಿಗಳು ನೇರವಾಗಿ ಭೂಮಿಗೆ ಟಚ್ ಆಗೋದಿಲ್ಲ. ಏನಾಗ್ತದೆ, ಈ ಬೆಳೆ ತ್ಯಾಜ್ಯಗಳನ್ನು ಹಿಟ್ಟು ಮಾಡೋದ್ರಿಂದ ಏನಾಗ್ತದೆ, ಮಣ್ಣು ಈ ಮೊದಲನೇ ಹಂತದ ಕೊಚ್ಚಣೆ ಅಂದರೆ ಸ್ಪ್ಲ್ಯಾಶ್ ಎರೋಷನ್ ಮತ್ತು ಶೀಟ್ ಎರೋಷನ್ ಅಂತಕ್ಕಂಥದ್ದು ಏನು ಹೇಳ್ತೀವಿ ನಾವು, ಅದರಿಂದ ರಕ್ಷಿಸಲ್ಪಡ್ತದೆ. ಯಾವಾಗ ಸ್ಪ್ಲ್ಯಾಶ್ ಎರೋಷನ್ ಅಥವಾ ಶೀಟ್ ಎರೋಷನ್ನಿಂದ ಮಣ್ಣು ರಕ್ಷಣೆ ಆಗ್ತದೆ, ನಂತರದ ಹಂತಗಳಿಗೆ ಅದು ಕೊಚ್ಚಣೆ ಆಗದೇ ಇರೋ ಹಾಗೆ ತಡೀತದೆ. ಹಾಗೆ ಹೇಳ್ತಾ ಇದ್ವಿ, ಮಲ್ಚಿಂಗ್ ಮಾಡೋದ್ರಿಂದ ಆವಿ ಆಗ್ತಕ್ಕಂಥ ಪ್ರಮಾಣವನ್ನು ಕಡಿಮೆ ಮಾಡ್ತದೆ, ಕಳೆ ಹುಟ್ಟತಕ್ಕಂಥದ್ದು ಅಥವಾ ಕಳೆಯಿಂದ ಆಗ್ತಕ್ಕಂತಹ ಇದನ್ನು ಕಡಿಮೆ ಮಾಡ್ತದೆ. ಅದಲ್ಲದೇ ಇನ್ನೊಂದೇನಂತಂತಂದರೆ, ಈ ಪೋಷಕಾಂಶಗಳು ಎಸ್ಪೆಷಲಿ ಈ ತ್ಯಾಜ್ಯಗಳಲ್ಲಿ ಏನಿರ್ತದೆ ಅಂತಂದರೆ, ಎಲ್ಲ ರೀತಿಯ ಪೋಷಕಾಂಶಗಳು ನಾವೇನು ಗೊಬ್ಬರದ ಮುಖಾಂತರ ಕೊಡ್ತೀವಿ, ಓನ್ಲಿ ಯೂರಿಯಾ ಕೊಡ್ಬೋದು, ಯೂರಿಯಾದಲ್ಲಿ ಸಾರಜನಕ ಕೊಡ್ಬೋದು, ಅಥವಾ ಡಿ ಎ ಪಿ ಮುಖಾಂತರ ಸಾರಜನಕ ರಂಜಕ ಕೊಡ್ಬೋದು, ಅಥವಾ ಪೊಟ್ಯಾಶ್ ಮುಖಾಂತರ ಪೊಟ್ಯಾಶ್ ಕೊಡ್ಬೋದು. ಆದರೆ ನಮ್ಮ ಈ ತ್ಯಾಜ್ಯಗಳಲ್ಲಿ ಏನಿರ್ತದೆ ಅಂದರೆ, ಎಲ್ಲ 20 ರೀತಿಯ ಪೋಷಕಾಂಶಗಳು ಲಭ್ಯ ಇರೋದ್ರಿಂದ ನಾವು ಕೊಡುವ ಪೋಷಕಾಂಶಗಳಲ್ಲದೇ ಭೂಮಿಯ ಒಡಲಿನಿಂದ ತೆಗೆದುಕೊಂಡಿರತಕ್ಕಂತಹ 20 ಪೋಷಕಾಂಶಗಳು ಆ ತ್ಯಾಜ್ಯದಲ್ಲಿರೋದ್ರಿಂದ ಮುಂದಿನ ಬೆಳೆಗೆ ಆ 20 ಪೋಷಕಾಂಶಗಳು ಸಿಗ್ತವೆ. ಹಾಗಾಗಿ ಈ ತ್ಯಾಜ್ಯಗಳಿಂದ ಬಹಳ ಉತ್ತಮವಾದಂತಹ ಪ್ರಯೋಜನ ಇದೆ. ರೈತರು ಮನಸ್ಸು ಮಾಡಬೇಕು, ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಇನಿಷಿಯಲಿ, ಮನಸ್ಸು ಮಾಡಿದಲ್ಲಿ ಆ ವೇಸ್ಟ್ ಡಿಕಂಪೋಸರ್ನ ಬಳಕೆ ಮಾಡಿದಲ್ಲಿ ತುಂಬ ಅನುಕೂಲ ಆಗ್ತದೆ. ಇನ್ನೊಂದು ಪ್ರಶ್ನೆನ ಕೇಳ್ಬೋದು, ಈ ಸರ್ ನಾನು ಸಾವಯವ ಗೊಬ್ಬರ ಮಾಡ್ತಾ ಇದ್ದೀನಿ, ಸಾವಯವ ಕೃಷಿ ಮಾಡ್ತಾ ಇದ್ದೀನಿ, ಕೆಲವೊಬ್ಬರು ಯೂರಿಯಾ ಬಳಕೆ ಮಾಡಲಿಕ್ಕೆ ಹೇಳಿದ್ರಿ, ನಾನು ಪರ್ಯಾಯವಾಗಿ ಯೂರಿಯಾಕ್ಕೆ ಏನಾರು ಬಳಕೆ ಮಾಡ್ಬೋದಾ? ನಿಮ್ಮ ಮನೆಯಲ್ಲಿ ಗಂಜಲ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಸಗಣಿ ಇದ್ದರೆ, ಸಗಣಿ ಗಂಜಲ ಒಂದು 15 ಲೀಟರ್ ಗಂಜಲ ತೊಗೊಳ್ಳಿ, ಒಂದು 15 ಕೆಜಿಯಷ್ಟು ಸಗಣಿ ತೊಗೊಳ್ಳಿ, 200 ಲೀಟರ್ ಡ್ರಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನೇ ಸ್ಪ್ರಿಂಕ್ಲರ್ ಮುಖಾಂತರ ಕೊಡಿ, ಅದು ಅತ್ಯದ್ಭುತವಾದಂಥ ಕೆಲಸವನ್ನು ಮಾಡ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಬಾಳೆಯಲ್ಲಿ ವಿಶೇಷವಾಗಿ ಏನಾದರೂ ಕ್ರಮಗಳು ಹೇಳ್ತೀರಾ? ಈಗ ಬಾಳೆಗೆ ಬಂದಾಗ ಆಗಲೇ ಹೇಳ್ತಾ ಇದ್ದೆ, ಬಾಳೆ ಅಂತಂತಾನೆ ನಮಗೆ ಒಂದು ಎಕರೆನಲ್ಲಿ ಬಂದಾಗ 1000 ಗಿಡಗಳು ಸರಾಸರಿಯಾಗಿ ಬರ್ತವೆ. ಒಂದು ಗಿಡದಲ್ಲಿ ಅದರ ಬೇರು, ಅದರ ಕಂದು ಪ್ಲಸ್ ಎಲೆಗಳು, ಕಾಂಡ ಎಲ್ಲ ಸೇರಿಕೊಂಡ್ರೆ ಮಿನಿಮಮ್ ಅಂದ್ರೂ 5-6 ಕೆಜಿ ನಮಗೆ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಅಂದರೆ 1 ಎಕರೆ ಪ್ರದೇಶದಲ್ಲಿ 5-6 ಟನ್ ಉತ್ಪತ್ತಿ ಆಗ್ತದೆ. ಈಗ ಇದಕ್ಕೆ ಬಂದಾಗ ಬನಾನಾ ರೋಟೋವೇಟರ್ ಅಂತ ಬಂದಿದೆ ಕ್ಷೇತ್ರ ಮಟ್ಟದಲ್ಲಿ. ನಮ್ದೇನು ರೋಟೋವೇಟರ್ ಇದೆ ಅದಕ್ಕಿಂತ ಒಂದು ಸ್ವಲ್ಪ ಹೈಯರ್ ಎಂಡ್ ಕೆಪಾಸಿಟಿ ಇದು ಬನಾನಾ ರೋಟೋವೇಟರ್ ಬಂದಿದೆ. ಅದು 1,500 ರೂಪಾಯಿ 1 ಗಂಟೆ ತೆಗೆದುಕೊಳ್ತಾರೆ. 1 ಎಕರೆನಲ್ಲಿರ್ತಕ್ಕಂತಹ ತ್ಯಾಜ್ಯವನ್ನು ನಾವು ಪುಡಿ ಮಾಡಿ ಭೂಮಿಗೆ ಸೇರಿಸಬೇಕು ಅಂತಂತಂದರೆ ಒಂದು 4-5 ಗಂಟೆ ಬೇಕಾಗ್ತದೆ. ಆ 4-5 ಗಂಟೆ ಟ್ರ್ಯಾಕ್ಟರ್ ಚಾಲಿತ ಬನಾನಾ ರೋಟೋವೇಟರ್ನ ಉಪಯೋಗಿಸ್ಕೊಂಡು ನಾವು ಅದನ್ನು ಭೂಮಿಗೆ ಸೇರಿಸಿದ್ದಾದಲ್ಲಿ ಅತ್ಯದ್ಭುತವಾದಂಥ ಗೊಬ್ಬರ ಆಗ್ತದೆ. ಭೂಮಿಗೆ ಮುಂದ್ಗಡೆ ಸೇರಿಸಿದ ಆದಮೇಲೆ ಹಿಂದ್ಗಡೆಯಿಂದ ವೇಸ್ಟ್ ಡಿಕಂಪೋಸರ್ನ ನಾವು 1 ಸಾರಿ ಸಿಂಪರಣೆ ಮಾಡಿ 1 ಸ್ಪ್ರಿಂಕ್ಲರ್ ಹಾಕಿಬಿಟ್ಟು ನಾವು ನೀರನ್ನು ಹಸಿ ಮಾಡಿದಾಗ ಭೂಮಿನ ಉತ್ತಮವಾದಂತಹ ಗೊಬ್ಬರ ಆ ಜಮೀನಿನಲ್ಲಿ ಉತ್ಪತ್ತಿ ಆಗ್ತದೆ. ನೀವು ಪ್ರಾರಂಭದಲ್ಲೇ ಬಾರಿ ಒಳ್ಳೆಯ ಮಾತನ್ನು ಹೇಳಿದ್ರಿ, ಲಾಭದ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಖರ್ಚನ್ನು ಕಡಿಮೆ ಮಾಡಿಕೊಂಡಾಗ. ಒಳಸೂರಿಗೆ ನಾವೇನು ಖರ್ಚು ಮಾಡ್ತೀವಿ ಅದರಲ್ಲಿ ನಾವೇನಾದರೂ ಒಂದು ಉಳಿತಾಯ ಮಾಡಿಕೊಂಡ್ರೆ ಅದು ಪರೋಕ್ಷವಾಗಿ ನಮಗೆ ಲಾಭದಾಯಕ ಬೆಳೆ ಅಂತಲೇ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ಬೆಲೆ ಸಿಗ್ತಿಲ್ಲ ಅನ್ನೋದಕ್ಕಲ್ಲ, ಕೃಷಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿ ತ್ಯಾಜ್ಯಗಳ ನಿರ್ವಹಣೆ ಆಗಬೇಕಾಗತ್ತೆ. ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದಾಗ ಎಷ್ಟೋ ಕಡೆ ಮುಚ್ಚಿಕೆಯಾಗಿ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ತ್ಯಾಜ್ಯಗಳು. ಅದು ಕಬ್ಬಿನ ತ್ಯಾಜ್ಯ ಆಗ್ಬೋದು, ಭತ್ತದ ತ್ಯಾಜ್ಯ ಆಗ್ಬೋದು, ಅದನ್ನೆಲ್ಲ ಅಲ್ಲಿ ನೀರು ನಿರ್ವಹಣೆಯಲ್ಲೂ ಸಹ ಇದು ಅನುಕೂಲ ಆಗ್ತಾ ಇದೆ. ಆಮೇಲೆ ಪ್ಲಾಸ್ಟಿಕ್ ಶೀಟ್ಗಳನ್ನು ಎಷ್ಟೋ ಕಡೆ ಬಳಕೆ ಮಾಡ್ತಾ ಇದ್ದಾರೆ, ಅದರ ಜಾಗದಲ್ಲಿ ಈ ಹುಲ್ಲನ್ನು ಸಹ ಸಣ್ಣಗೆ ಕತ್ತರಿಸಿದ ಒಂದು ಅಳತೆಗೆ ಕತ್ತರಿಸಿದ ಹುಲ್ಲನ್ನು ಸಹ ಪದರ ಪದರವಾಗಿ ಇಡೋದ್ರಿಂದನೂ ಸಹ ಅಲ್ಲೂ ಸಹ ಕಳೆ ನಿಯಂತ್ರಣ ಜೊತೆಗೆ ನೀರಿನ ನಿರ್ವಹಣೆಯೂ ಆಗ್ತಾ ಇದೆ. ಈ ರೀತಿ ಪ್ರಯೋಗಗಳು ನಡೀತಾ ಇದೆ ಅಲ್ವಾ? ಹೌದು, ಈ ಮಲ್ಚಿಂಗ್ ಅಂತಕ್ಕಂಥದ್ದು ತುಂಬ ಒಳ್ಳೆಯದು. ಈಗ ಎಸ್ಪೆಷಲಿ ಈ ಸಾವಯವ ಕೃಷಿ ಅಂತಂದರೆ ನೈಸರ್ಗಿಕ ಕೃಷಿ ಅಂತ ಏನು ಹೇಳ್ತಾ ಇದ್ದೀವಿ ನಾವು ಈ ಪಾಳೇಕರ ಕೃಷಿ ಪದ್ಧತಿನಲ್ಲಿ, ಇದರಲ್ಲಿ ಮಲ್ಚಿಂಗು ತುಂಬ ಉತ್ತಮವಾದಂಥ ಪದ್ಧತಿ. ಈಗ ನೋಡಿ, ಒಬ್ಬ ರೈತನಾಗಿ ನಾನು ಜಮೀನಿಗೆ ಹೋಗಬೇಕು ಅಂತಂತಂದರೆ ಇವತ್ತು ನನ್ನ ನೆಗಲ ಮೇಲೆ ಒಂದು ಟವಲ್ ಇರಬೇಕು, ನನ್ನ ತಲೆ ಮೇಲೆ ಹಾಕ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂದರೆ ಬಿಸಿಲಿನ ಶಾಖಕ್ಕೆ ನನ್ನ ತಲೆ ಇದಾಗಬಾರ್ದು ಅಂತಕ್ಕಂಥದ್ದು. ನಮ್ಮ ಭೂಮಿಗೂ ಸಹಿತ ನಮಗೆ ನಾವು ಹೇಳ್ತಾ ಇರ್ತೀವಿ, ಮಣ್ಣು ರೈತನ ಕಣ್ಣು, ಮಣ್ಣೇ ಎಲ್ಲ, ಮಣ್ಣಿದ್ರೆ ಎಲ್ಲ ಹೇಳ್ತೀವಲ್ಲ, ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣು ಸತ್ರೆ ಇನ್ನೆಲ್ಲಿಗೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಹಾಗಾಗಿ ಮಣ್ಣಿಗೆ ಒದಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯದ್ಭುತವಾದಂತಹ ಕೃಷಿ ಪದ್ಧತಿ. ಅದನ್ನು ಬೀಟ್ ಮಾಡಲಿಕ್ಕೆ ಯಾವುದೇ ತಂತ್ರಜ್ಞಾನಗಳು ಇಲ್ಲ. ಹಾಗಾಗಿ ನಮ್ಮ ಮಣ್ಣಿನ ಮೇಲೆ ನಮ್ಮ ಕೃಷಿ ತ್ಯಾಜ್ಯಗಳನ್ನು ಒದಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಬಹಳ ಉತ್ತಮವಾದಂಥ ಪದ್ಧತಿ. ಇದನ್ನು ತೆಂಗಿನ ಮಟ್ಟೆಯನ್ನು ಕಡ್ಕೊಂಡು ಏನು ಗರಿ ಬರ್ತದೆ ಅದನ್ನು ಸಂಪೂರ್ಣವಾಗಿ ಹರಡಿಬಿಡಿ. ಅಡಿಕೆನಲ್ಲಿ ಅಡಿಕೆ ಗರಿಗಳನ್ನು ಹಾಗೇನೆ ಅಡಿಕೆ ತೋಟದಲ್ಲಿ ಹರಡಿ, ಅಡಿಕೆ ಸಿಪ್ಪೆ ನಾನು ಅಡಿಕೆ ಸಿಪ್ಪೆನೂ ಸಹಿತ ನಮ್ಮ ತೋಟಗಳಲ್ಲಿ ಹರಡ್ಬೋದು. ಬಾಳೆ ಎಲೆಗಳನ್ನು ಹಾಗೆ ಕಡ್ದು ನೆಲದ ಮೇಲೆ ಹರಡ್ಬೋದು. ಎರಡನೇ ಬಾಳೆ ತೆಗಿಬೇಕು ಅಂದರೆ ಮೊನ್ನೆ ಬಾಳೆಯಿಂದ ಬಂದಂಥ ಎಲ್ಲ ತ್ಯಾಜ್ಯಗಳನ್ನು, ಯಾವುದೇ ಯಂತ್ರೋಪಕರಣಗಳು ಬೇಡ, ಅದನ್ನು ಭೂಮಿನಲ್ಲೇ ಹರಡಿ ಹಾಗೆಯೇ ಮಲ್ಚಿಂಗ್ ಮಾಡ್ಬೋದು. ಈ ಮಲ್ಚಿಂಗ್ ಮಾಡೋದ್ರಿಂದ ನಮಗೇನಾಗ್ತದೆ, ಸಾಯಿಲ್ ಟೆಂಪ್ರೇಚರ್ ಅಂತೀವಿ ನಾವು, ಮಣ್ಣಿನ ಉಷ್ಣಾಂಶ ಅಂತಕ್ಕಂಥದ್ದು ತುಂಬ ಮಿತಿನಲ್ಲಿರ್ತದೆ. ಗುಡ್ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗ್ತದೆ, ತೇವಾಂಶ ಆವಿಯಾಗ್ತಕ್ಕಂಥದ್ದು ಕಡಿಮೆ ಆಗ್ತದೆ, ಕಳೆ ಹುಟ್ಟತಕ್ಕಂಥದ್ದು ಕಡಿಮೆ ಆಗ್ತದೆ. ಹಾಗಾಗಿ ಈ ಮಲ್ಚಿಂಗನ್ನು ನಾವು ಅಳವಡಿಕೆ ಮಾಡಿಕೊಂಡ್ರೆ ಉತ್ತಮವಾದಂತಹ ಮೈಕ್ರೋ ಕ್ಲೈಮೇಟನ್ನು ಬೆಳೆ ಬೆಳವಣಿಗೆಗೆ ಕ್ರಿಯೇಟ್ ಮಾಡೋದ್ರಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ನಿಮ್ಮ ದೂರವಾಣಿ ಸಂಖ್ಯೆ ಒಂದ್ಸರಿ? ನನ್ನ ದೂರವಾಣಿ ಸಂಖ್ಯೆ 8277933103. ಇನ್ನೊಮ್ಮೆ ಹೇಳ್ತೀನಿ, 8277933103. ಬಹಳ ಸಂತೋಷ ಡಾಕ್ಟರ್ ಯೋಗೇಶ್ ಅವರೇ, ಇಷ್ಟೊತ್ತು ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆ ಹೇಗೆ ಸುಲಭವಾಗಿ ಮಾಡಿಕೊಳ್ಬಹುದು, ಇದು ಪ್ರಾರಂಭ ಮಾಡೋದು ಕಷ್ಟ ಅಷ್ಟೇ, ಒಂದ್ಸಲ ಪ್ರಾರಂಭ ಆದರೆ ಅದು ಬಳಕೆ ಆಗುತ್ತೆ, ಒಬ್ಬರನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ, ಪರಿಸರದಲ್ಲಿ ತ್ಯಾಜ್ಯಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ

ಸಿ ಅಶ್ವಥ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಕೋಳಿ ಕೂಗಿ ತಕ್ಕ ನಂದನವನ್ನಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಮಂದ ಗಮನೆ ಯಾರೆತ್ತು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮಂದ ಗಮನೆ ಯಾರೆದ್ದು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮರಿಬಾರದಂತ ಶಬ್ದ ಮೂರು ಲೋಕಾಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಕಾನಂದನವನ್ನಕ ಸಮ ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವನ್ ಜಗಿಸಾರೇಳದ ಕಮ ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವನ್ ಜಗಿಸಾರೇಳದ ಕಂಠಸ್ಥಾನ ಕಲಿಂಗ ಮುತ್ತು ಓಡಾಡಲ ಬಾಲಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಕರ್ಮ ಕಾವಲುಗಾರ ಬೂಟೊಂದು ಆದಾಕ ಅಷ್ಟಮದ ಪುಟ್ಟಿಯ ಕೇರಿ ಹಾಕನು ಬೀಸಾಕ ಕಾಲ ಕರ್ಮ ಕಾವಲುಗಾರ ಬೂಟೊಂದು ಆದಾಕ ಅಷ್ಟಮದ ಪುಟ್ಟಿಯ ಕೇರಿ ಹಾಕನು ಬೀಸಾಕ ಸಾಕು ಬೇಕು ತೂಕ ಮಾಡಿ ಹಾಕು ಎರಡು ಮೂಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಕೋಳಿ ಕೂಗಿ ತಕ್ಕ ನಂದನವನ್ನಕ ಮಲ್ಲಯ್ಯ ನಿರುವುದು ಇಲ್ಲಿಗೆ ಕಾವುತ ಮಲ್ಲಯ್ಯನ ಮಡದಿ ಮಲುಗಮ್ಮ ಮಲ್ಲಯ್ಯ ನಾಮಡದಿ ಮಲ್ಗಮ್ಮ ನಿರುವುದು ಕಲ್ಲು ಮಳಿಗೆ ಕೈಲಾಸ ಕೊಲನ ಕೊಲೆ ಕಲ್ಲು ಮಳಿಗೆ ಕೈಲಾಸ ಕೊಲನ ಕೊಲೆ ಕೋಲು ಕೊಲನ ಕೊಲು ಕೊಲೆ ಕೊಲನ ಕೊಲೆ ಕೋಲು ಕೊಲನ ಕೊಲು ಕೊಲೆ